ಅದನ್ನ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಹಾಗೂ ನಮ್ಮ ಬೆಳೆಗಳನ್ನು ಇನ್ನೂ ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಜೈವಿಕ ಕ್ರಮಗಳು ಒಂದಷ್ಟು ಅನುಕೂಲವನ್ನು ಉಂಟು ಮಾಡುತ್ತೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ಈ ಜೈವಿಕ ನಿಯಂತ್ರಣ ಅಂತ ಅಂದರೆ ಏನು, ಜೈವಿಕವಾಗಿ ನಿಯಂತ್ರಣ ಮಾಡುವಂತಹ ಸಂದರ್ಭದಲ್ಲಿ ನಾವು ಏನೆಲ್ಲ ಬಳಕೆಯನ್ನು ಮಾಡ್ತೇವೆ, ಹೇಗೆ ಅದರ ಬಳಕೆಯನ್ನು ಮಾಡಬೇಕು, ಅದು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಮಂಜುನಾಥ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಜೈವಿಕ ನಿಯಂತ್ರಣ ಅಂತ ಹೇಳಿ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ, ಏನು ಜೈವಿಕ ನಿಯಂತ್ರಣ ಅಂತ ಅಂದ್ರೆ? ಈ ಜೈವಿಕ ನಿಯಂತ್ರಣ ಅಂತಂದ್ರೆ ಸಸ್ಯಗಳಿಗೆ ಬರುವ ರೋಗಗಳು, ಆ ರೋಗಗಳನ್ನು ಉಂಟು ಮಾಡುವ ರೋಗಕಾರಕಗಳಾದ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಜಂತುಹುಳುಗಳ ನಿಯಂತ್ರಣಕ್ಕೆ ನಾವೇನ್ ಮಾಡ್ತೀವಿ, ಈ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಬಳಕೆ ಮಾಡ್ತೀವಿ, ಇದನ್ನು ನಾವು ಜೈವಿಕ ನಿಯಂತ್ರಣ ಅಂತ ನಾವು ಕರಿತೀವಿ. ಅದಕ್ಕಿಂತ ಮುಂಚೆ ನಾವು ಈ ಬೆಳೆಗಳಿಗೆ ಬರುವ ರೋಗಗಳು, ಬೆಳೆ ಉತ್ಪಾದನೆ, ಗುಣಮಟ್ಟ ಮತ್ತು ರೈತರ ಆದಾಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಉಂಟು ಮಾಡ್ತವೆ. ಕೇವಲ ನಾವು ಒಂದು ವಿಧಾನವನ್ನು ಮಾತ್ರ ಬಳಸುವುದರಿಂದ ರೋಗಗಳನ್ನು ಸಂಪೂರ್ಣವಾಗಿ ನಾವು ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ವಿವಿಧ ನಿರ್ವಹಣಾ ಕ್ರಮಗಳನ್ನು ಒಟ್ಟುಗೂಡಿಸಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಮಾಡಿದರೆ ಮಾತ್ರ ಅದು ಅತ್ಯಂತ ಪರಿಣಾಮಕಾರಿ ಆಗಿರುತ್ತದೆ. ಈ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳಂತಂದರೆ ಮೊದಲನೆಯದಾಗಿ ಕೃಷಿ ಕ್ರಮಗಳು, ಅಥವಾ ಅದನ್ನು ನಾವು ಬೇಸಾಯ ಕ್ರಮಗಳಂತ ಕರಿತೀವಿ. ಅವುಗಳೆಂದರೆ ಬೆಳೆ ಪರಿವರ್ತನೆ ಮಾಡೋದು, ಈ ರೋಗ ಪೀಡಿತ ಗಿಡಗಳನ್ನು ಕಿತ್ತು ನಾಶ ಮಾಡೋದು, ಸರಿಯಾದ ಸಮಯಕ್ಕೆ ನೀರಾವರಿ ಕೊಡೋದು, ಬೆಳೆಯಲ್ಲಿ ಅಂತರವನ್ನು ಪಾಲನೆ ಮಾಡೋದು, ಇತ್ಯಾದಿನ ನಾವು ಕೃಷಿ ಕ್ರಮಗಳಂತ ನಾವು ಕರಿತೀವಿ. ಇದೇ ರೀತಿ ಭೌತಿಕ ಕ್ರಮಗಳಂತಂದರೆ ಮಣ್ಣಿನ ಸೌರೀಕರಣ ಮಾಡೋದು, ಮತ್ತೆ ಬಿತ್ತನೆ ಬೀಜಗಳನ್ನು ಬಿಸಿ ನೀರಿನಿಂದ ಉಪಚಾರ ಮಾಡೋದು, ಇತ್ಯಾದಿಗಳನ್ನು ಭೌತಿಕ ಕ್ರಮ ಅಂತ ನಾವು ಕರಿತೀವಿ. ನಂತರ ರೋಗ ನಿರೋಧಕ ತಳಿಗಳ ಬಳಕೆಯನ್ನು ಮಾಡಬೇಕಾಗ್ತದೆ. ಯಾವುದೇ ಒಂದು ಬೆಳೆಯನ್ನು ಬೆಳೆಯುವ ಮುಂಚೆ ನಾವು ಆ ಬೆಳೆಯಲ್ಲಿ ಯಾವುದಾದ್ರೂ ರೋಗ ನಿರೋಧಕ ತಳಿಗಳ ಇದಾವ ಅಂತ ನಾವು ಮನವರಿಕೆ ಮಾಡಿಕೊಂಡು ನಾವು ಬೆಳೆಯನ್ನು ಬೆಳಿಬೇಕಾಗ್ತದೆ. ನಂತರ ಬರೋದು ಈ ಜೈವಿಕ ಕ್ರಮಗಳು. ನಾನು ಆವಾಗಲೇ ಹೇಳಿದಂಗೆ ಈ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿ ನಾವು ರೋಗ ನಿಯಂತ್ರಣ ಮಾಡೋದಕ್ಕೆ ನಾವು ಜೈವಿಕ ಕ್ರಮಗಳಂತ ನಾವು ಕರಿತೀವಿ. ನಂತರ ನಾವು ಉಪಯೋಗ ಮಾಡಬೇಕಾಗಿರೋದು ರಾಸಾಯನಿಕ ಕ್ರಮಗಳು. ಇಲ್ಲಿ ರೋಗಗಳನ್ನು ನಿರ್ವಹಣೆ ಮಾಡೋದು ರಾಸಾಯನಿಕಗಳಾದ ಶಿಲೀಂಧ್ರ ನಾಶಕಗಳು, ದುಂಡಾಣು ನಾಶಕಗಳು, ಕೀಟನಾಶಕಗಳು, ಜಂತುಹುಳ ನಾಶಕಗಳನ್ನು ನಾವು ಉಪಯೋಗಿಸಬಹುದಾಗಿರ್ತದೆ. ನಾವು ಇಲ್ಲಿ ಸಮಗ್ರ ರೋಗ ನಿರ್ವಹಣೆಯಲ್ಲಿ ರಾಸಾಯನಿಕಗಳ ಆಯ್ಕೆ ನಮ್ಮದು ಕೊನೆಯದಾಗಿರಬೇಕು ಇಲ್ಲಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಜೈವಿಕ ಕ್ರಮಗಳ ನಾವು ಪ್ರಾಮುಖ್ಯತೆ ನಾವು ನೋಡಬಹುದಾದ್ರೆ ಈ ರೋಗ ನಿರ್ವಹಣೆಗೆ ರೈತರು ಸಾಮಾನ್ಯವಾಗಿ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾರೆ. ಆದರೆ ಅವು ನೀವು ಹೇಳಿದಂಗೆ ಪರಿಸರ ಮಾಲಿನ್ಯ ಉಂಟು ಮಾಡ್ತವೆ, ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮಜೀವಿಗಳನ್ನಗೆ ಹಾನಿ ಮಾಡ್ತವೆ, ಮತ್ತು ಆಹಾರದಲ್ಲಿ ಹಾನಿಕಾರಕ ಅವಶೇಷಗಳು ಉಳ್ಕೊಳ್ತವೆ, ಮತ್ತು ರೋಗಾಣುಗಳಲ್ಲಿ ರಾಸಾಯನಿಕಗಳಿಗೆ ನಿರೋಧಕತೆಗೆ ಸಹ ಇವು ಹೆಚ್ಚಳ ಮಾಡೋದಕ್ಕೆ ಕಾರಣ ಆಗ್ತದೆ. ಇದಕ್ಕೆ ಪರ್ಯಾಯವಾಗಿ ನಾವು ಈ ಜೈವಿಕ ನಿಯಂತ್ರಣ ಕ್ರಮಗಳನ್ನು ರೈತರು ಅಳವಡಿಕೆ ಮಾಡಿಕೊಡ್ಬೇಕಾಗ್ತದೆ. ಇದಿಷ್ಟು ಜೈವಿಕ ನಿಯಂತ್ರಣ ಅಂತ ಅಂದ್ರೆ ಏನು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಆಗಿತ್ತು. ಹಾಗಿದ್ರೆ ಈ ಶಿಲೀಂಧ್ರದ ಜೈವಿಕ ಸೂಕ್ಷ್ಮಾಣುಗಳು ಹಾಗೂ ಬ್ಯಾಕ್ಟೀರಿಯಾ ಜೈವಿಕ ಸೂಕ್ಷ್ಮಾಣುಗಳು ಯಾವ್ಯಾವಿರ್ತವೆ? ಈ ಜೈವಿಕ ನಿಯಂತ್ರಣದಲ್ಲಿ ನಾವು ಈ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಉಪಯೋಗ ಮಾಡಬಹುದು. ಅವುಗಳಲ್ಲಿ ಶಿಲೀಂಧ್ರದ ಸೂಕ್ಷ್ಮಾಣು ಜೀವಿಗಳಿಗೆ ಉದಾಹರಣೆ ಅಂತಂದ್ರೆ ಟ್ರೈಕೋಡರ್ಮಾ ವಿರಿಡೆ ಇರಬಹುದು, ಟ್ರೈಕೋಡರ್ಮಾ ಹಾರಿಜಿಯಾನಮ್, ಗ್ಲಿಯೋಕ್ಲಾಡಿಯಂ ವೈರನ್ಸ್ ಅಂತ ಉಪಯೋಗ ಮಾಡ್ತೀವಿ, ಆಂಫಿಲೋಮೈಸಿಸ್ ಅಂತ ಉಪಯೋಗ ಮಾಡಬಹುದು, ಸ್ಪೋರಿಡೆಸ್ಮಿಯಂ ಅಂತ ನಾವು ಉಪಯೋಗ ಮಾಡಬಹುದು. ಈ ಶಿಲೀಂಧ್ರಗಳಲ್ಲಿ ಯಥೇಚ್ಛವಾಗಿ ನಾವು ಟ್ರೈಕೋಡರ್ಮಾ ವಿರಿಡೆ ಮತ್ತು ಟ್ರೈಕೋಡರ್ಮಾ ಹಾರಿಜಿಯಾನಮ್ ಅನ್ನು ನಾವು ಜೈವಿಕ ನಿಯಂತ್ರಣದಲ್ಲಿ ಉಪಯೋಗ ಮಾಡ್ತೀವಿ. ಅದೇ ರೀತಿ ನಾವು ಬ್ಯಾಕ್ಟೀರಿಯಾ ಜೈವಿಕ ಸೂಕ್ಷ್ಮಾಣು ಜೀವಿಗಳಂತಂದ್ರೆ ಸುಡೋಮನಾಸ್ ಫ್ಲೋರೆಸೆನ್ಸ್ ಇರಬಹುದು, ಸುಡೋಮನಾಸ್ ಪುಟಿಡಾ ಅಂತ ಉಪಯೋಗ ಮಾಡ್ತೀವಿ, ಬೆಸಿಲಸ್ ಸಬ್ಟಿಲಿಸ್, ಬೆಸಿಲಸ್ ಮೆಗತೀರಿಯಂ, ಸ್ಟೆಪ್ಟೋಮೈಸಿಸ್, ಸೆರೇಶಿಯಾ ಅಂತ ನಾವು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಉಪಯೋಗ ಮಾಡ್ತೀವಿ. ಇವುಗಳನ್ನು ಸಹ ನಾವು ಸೂಡೋಮನಾಸ್ ಮತ್ತು ಬೆಸಿಲಸ್ ಅನ್ನೋ ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನು ಯಥೇಚ್ಛವಾಗಿ ನಾವು ಉಪಯೋಗ ಮಾಡಬಹುದಾಗಿರುತ್ತದೆ. ನಂತರ ಈ ಜಂತುಹುಳುಗಳು ಸಹ ಹಾನಿಯನ್ನು ಉಂಟು ಮಾಡ್ತವೆ ಬೆಳೆಗಳಲ್ಲಿ. ಅವುಗಳ ನಿರ್ವಹಣೆಗೆ ನಾವು ಪೆಸಿಲೋಮೈಸಿಸ್, ಲೈಲಾಸಿನಸ್, ಪೊಚೇನಿಯಾ ಕ್ಲೆಮಡೋಸ್ಪೋರಿ ಮತ್ತೆ ಟ್ರೈಕೋಡರ್ಮಾ ಹಾರಿಜಿಯಾನಮ್ ಎಂಬ ಸೂಕ್ಷ್ಮ ಅಣುಜೀವಿಗಳನ್ನು ನಾವು ಉಪಯೋಗ ಮಾಡೋದ್ರಿಂದ ನಾವು ಈ ಜಂತುಹುಳುಗಳನ್ನು ಸಹ ನಾವು ನಿಯಂತ್ರಣ ಮಾಡಬಹುದಾಗಿರುತ್ತದೆ ಸರ್. ನಂತರ ನಾವು ಜೈವಿಕ ಸೂಕ್ಷ್ಮ ಅಣುಜೀವಿಗಳೇನು ಬಳಕೆ ಮಾಡ್ತೀವಿ, ನಮಗೆ ಇಲ್ಲಿ ಏನ್ ಗೊತ್ತಾಗಬೇಕಂತಂದ್ರೆ ಈ ಜೈವಿಕ ನಿಯಂತ್ರಣದ ಕಾರ್ಯವಿಧಾನಗಳು ಯಾವುವು ಅಂತ ಗೊತ್ತು ಮಾಡ್ಕೋಬೇಕಾಗ್ತದೆ. ಅಂದ್ರೆ ನಾವು ಈ ಸೂಕ್ಷ್ಮ ಅಣುಜೀವಿಗಳನ್ನು ನಾವು ಮಣ್ಣಿಗೆ ಸೇರಿಸ್ತೀವಿ, ಬೀಜೋಪಚಾರ ಮಾಡ್ತೀವಿ, ಅವು ಯಾವ ರೀತಿ ರೋಗಾಣುಗಳ ಸಂಖ್ಯೆ ಕಡಿಮೆ ಮಾಡ್ತವೆ ಅನ್ನೋದ್ರ ಬಗ್ಗೆ ನಮ್ಗೊಂದು ಗಮನ ಇರಬೇಕಾಗ್ತದೆ. ನಾವು ಅದನ್ನ ಕಾರ್ಯವಿಧಾನಗಳಂತ ನಾವು ಕರಿತೀವಿ. ಅದರಲ್ಲಿ ಮೊದಲನೆಯದು ಪ್ರತಿಸ್ಪರ್ಧೆ, ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಸ್ಪರ್ಧೆ ಮಾಡ್ತವೆ. ಇಲ್ಲಿ ಜೈವಿಕ ಸೂಕ್ಷ್ಮಾಣುಜೀವಿಗಳು ರೋಗಾಣುಗಳ ಜೊತೆ ಸ್ಪರ್ಧೆ ಮಾಡ್ತವೆ, ಯಾವುದಕ್ಕಂತಂದ್ರೆ ಜಾಗ ಮತ್ತೆ ಪೋಷಕಾಂಶಗಳಿಗೆ ಸ್ಪರ್ಧೆ ಮಾಡಿ ಈ ಸ್ಪರ್ಧೆಯಲ್ಲಿ ಜೈವಿಕ ನಿಯಂತ್ರಣ ಸೂಕ್ಷ್ಮಾಣುಜೀವಿಗಳು ಜಯ ಗಳಿಸ್ತವೆ. ಅಂದ್ರೆ ಇವು ಈ ಸೂಕ್ಷ್ಮಾಣುಜೀವಿಗಳು ಅತಿ ವೇಗವಾಗಿ ಬೆಳೆಯುತ್ತವೆ ಮತ್ತೆ ಹೆಚ್ಚು ಜಾಗವನ್ನು ಆವರಿಸಿಕೊಂಡು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಬೇಗ ಉಪಯೋಗಿಸಿಕೊಂಡು ಈ ರೋಗಾಣುಗಳನ್ನು ಸಾಯಿಸೋ ಪ್ರಕ್ರಿಯೆಯನ್ನು ಇವು ಮಾಡ್ತವೆ. ನಂತರ ವಿರೋಧಿ ಕ್ರಿಯೆ ನಡೆಸ್ತವೆ ಇವು. ಈ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಆಂಟಿಬಯೋಟಿಕ್ಗಳನ್ನು ಮತ್ತೆ ಕಿಣ್ವಗಳನ್ನು ಉತ್ಪತ್ತಿ ಮಾಡಿ ಈ ರೋಗಾಣುಗಳನ್ನು ಸಾಯಿಸೋ ಕ್ರಮವನ್ನು ಮಾಡ್ತವೆ ಇವು. ನಂತರ ಪರೋಪಜೀವಿತ್ವ, ಅಂದ್ರೆ ನಾವು ಇದನ್ನ ಮೈಕೋಪ್ಯಾರಾಸಿಟಿಸಮ್ ಅಂತ ನಾವು ಕರಿತೀವಿ. ಇಲ್ಲಿ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಈ ರೋಗಕಾರಕಗಳ ಮೇಲೆ ನೇರವಾಗಿ ದಾಳಿ ಮಾಡಿ ಅವುಗಳನ್ನು ಕೊಲ್ಲೋ ಪ್ರಕ್ರಿಯೆಯನ್ನು ಸಹ ನಾವು ನೋಡ್ತೀವಿ, ಅದನ್ನ ಮೈಕೋಪ್ಯಾರಾಸಿಟಿಸಮ್ ಅಂತ ನಾವು ಕರಿತೀವಿ. ನಂತರ ಈ ಸೂಕ್ಷ್ಮಾಣುಜೀವಿಗಳು ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸ್ತವೆ. ಇಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಸಸ್ಯಗಳಲ್ಲಿ ಈ ರಕ್ಷಣಾತ್ಮಕ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡ್ತವೆ. ಈ ರಕ್ಷಣಾತ್ಮಕ ರಾಸಾಯನಿಕಗಳು ಏನ್ ಮಾಡ್ತವೆ ಅಂತಂದ್ರೆ ಸಸ್ಯಗಳಿಗೆ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಇವು. ಈ ಕಾರ್ಯವಿಧಾನಗಳಲ್ಲದೇನೆ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆಯನ್ನು ಸಹ ಹೆಚ್ಚಿಸುವಂತಹ ಕಾರ್ಯವನ್ನು ಮಾಡ್ತವೆ. ಅಂದ್ರೆ ಸಸ್ಯ ಹಾರ್ಮೋನುಗಳಾದ ಐಎಎ, ಗಿಬ್ಬರ್ಲಿನ್ಸ್ ಅಂತ ಕರಿತೀವಿ, ಮತ್ತೆ ಸೈಟೋಕೈನಿನ್ಸ್ ಅಂತ ಕರಿತೀವಿ. ಈ ಹಾರ್ಮೋನುಗಳನ್ನ ಉತ್ಪತ್ತಿ ಮಾಡಿ ಸಸ್ಯಗಳ ಬೆಳವಣಿಗೆಗೆ ಇದು ಉಪಯೋಗವನ್ನ ಮಾಡ್ತವೆ. ಈ ಜೈವಿಕ ಸೂಕ್ಷ್ಮಾಣುಗಳು ಏನು ಇದ್ದಾವ, ನಮಗೆ ಉಪಯುಕ್ತವಾದಂತ ಜೈವಿಕ ಸೂಕ್ಷ್ಮಾಣುಗಳು, ಇವುಗಳನ್ನ ಬಳಸತಕ್ಕಂತ ವಿಧಾನಗಳು ಯಾವ್ಯಾವು? ಈಗ ನಾವು ಈ ಸೂಕ್ಷ್ಮಾಣುಜೀವಿಗಳ ಬಳಸುವ ವಿಧಾನಗಳು ಗಮನಿಸಬೇಕಂತಂದ್ರೆ ಮೊದಲನೆಯದಾಗಿ ಬೀಜೋಪಚಾರ ಮಾಡುವುದು. ಉದಾಹರಣೆಗೆ ಟ್ರೈಕೋಡರ್ಮಾ ಮತ್ತೆ ಸುಡೋಮನಾಸ್ ಪುಡಿಯನ್ನ ನಾವು ಈ 4 ಒಂದು 10 ಪ್ರತಿ ಕೆಜಿ ಬೀಜಕ್ಕೆ ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಬಹುದು. ಈ ಬೀಜೋಪಚಾರದಿಂದ ಬೆಳೆಗಳಿಗೆ ಬರುವ ಸೊರಗು ರೋಗ ಇರ್ಬೋದು, ಸಸಿ ಕೊಳೆ ರೋಗ ಇರ್ಬೋದು, ಕಾಂಡ ಕೊಳೆ ರೋಗ ಇರ್ಬೋದು, ಮತ್ತೆ ಬೇರು ಕೊಳೆ ರೋಗ, ಬೂಜು ರೋಗದಂತಹ ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದಾಗಿರ್ತದೆ. ನಂತರ ನಾವು ಮಣ್ಣಿಗೂ ಸೇರಿಸಬಹುದು. ಈ ವಿಧಾನದಲ್ಲಿ ನೋಡಬಹುದಾದ್ರೆ ಸೂಕ್ಷ್ಮ ಜೀವಿಗಳನ್ನು ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಬೇವಿನ ಹಿಂಡಿ ಜೊತೆಗೆ ನಾವು ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಬಹುದಾಗಿರ್ತದೆ. ಈ ವಿಧಾನದಿಂದ ಬೇರು ಕೊಳೆ ರೋಗ ಇರ್ಬೋದು, ಸಸಿ ಕೊಳೆ ರೋಗ ಇರ್ಬೋದು, ಮತ್ತೆ ಗಡ್ಡೆ ಕೊಳೆ ರೋಗ ಇರ್ಬೋದು, ಈ ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದಾಗಿರ್ತದೆ. ಈ ಮಣ್ಣಿಗೆ ಸೇರಿಸೋ ವಿಧಾನದಲ್ಲಿ 1 ಟ್ರೈಕೋಡರ್ಮಾ ಪುಡಿಯನ್ನು ನಾವು 100 ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಮಣ್ಣಿಗೂ ಸಹ ಸೇರಿಸಬಹುದಾಗಿರ್ತದೆ. ನಂತರ ವಿಧಾನ ಅಂತಂದ್ರೆ ಈ ಸಸಿಗಳ ಬೇರುಗಳನ್ನು ಜೀವಾಣು ದ್ರಾವಣದಲ್ಲಿ ಅದ್ದಿ ನಂತರ ನಾವು ನಾಟಿ ಮಾಡೋ ವಿಧಾನವನ್ನು ನಾವು ಉಪಯೋಗ ಮಾಡಬಹುದು. ಈ ವಿಧಾನದಲ್ಲಿ ಒಂದು 5 ಜೀವಾಣು ಪುಡಿಯನ್ನು 1 ನೀರಿನಲ್ಲಿ ಮಿಶ್ರಣ ಮಾಡಿ ಆ ದ್ರಾವಣದಲ್ಲಿ ಈ ತರಕಾರಿ ಸಸಿಗಳ ಬೇರುಗಳನ್ನು ಅದ್ದಿ ಮತ್ತೆ ನಾವು ನಾಟಿ ಮಾಡೋದ್ರಿಂದ ಸಸಿಗಳಿಗೆ ಬರುವ ಸಸಿ ಕೊಳೆ ರೋಗ ಇರ್ಬೋದು, ಬೇರು ಕೊಳೆ ರೋಗ ಇರ್ಬೋದು, ಈ ಸೊರಗು ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದಾಗಿರ್ತದೆ ತರಕಾರಿ ಬೆಳೆಗಳಲ್ಲಿ. ನಂತರ ನಾವು ಈ ಎಲೆಗಳ ಮೇಲೆ ಸಿಂಪರಣೆನೂ ಸಹ ಮಾಡಬಹುದು. ಯಾವ ತರ ಅಂತಂದ್ರೆ ಈ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳಾದ ಸೂಡೋಮನಾಸ್ ಇರ್ಬೋದು, ಬೆಸಿಲಸ್ ಇರ್ಬೋದು, ಅವುಗಳನ್ನ ಒಂದು 5 ಪ್ರತಿ ಲೀಟರ್ನಂತೆ ನಾವು ಬೆರೆಸಿ ಸಸ್ಯಗಳ ಮೇಲೆ ಸಿಂಪರಣೆ ಮಾಡಬಹುದು. ಈ ವಿಧಾನದಿಂದ ಎಲೆ ಚುಕ್ಕೆ ರೋಗ ಇರ್ಬೋದು, ಬೂಜು ರೋಗ ಇರ್ಬೋದು, ಈ ಬೆಂಕಿ ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದಾಗಿರ್ತದೆ. ನಂತರ ಈ ಸೂಕ್ಷ್ಮಾಣುಜೀವಿಗಳನ್ನು ನಾವು ಮಣ್ಣಿಗೆ ಸೇರಿಸುವ ಮುಂಚೆ ನಾವು ಅಭಿವೃದ್ಧಿ ಮಾಡಿಯೂ ಸಹ ಸೇರಿಸುವುದರಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಮಣ್ಣಿಗೆ ಸೇರಿಸಬಹುದಾಗುತ್ತೆ ಸರ್. ತಾವ್ ಹೇಳಿದ್ರಿ ಸೂಕ್ಷ್ಮಾಣುಜೀವಿಗಳನ್ನ ಅಭಿವೃದ್ಧಿ ಮಾಡೋದ್ರಿಂದ ಸೇರಿಸಬಹುದು ಅಂತ ಹೇಳಿ. ಹೌದು, ಈ ಸೂಕ್ಷ್ಮಾಣುಜೀವಿಗಳನ್ನ ಅಭಿವೃದ್ಧಿ ಮಾಡುವುದು ಅಂತ ಅಂದ್ರೆ ಏನು, ಮತ್ತೆ ಹೇಗೆ ಮಾಡುವಂತ? ಈಗ ನಾವು ಉದಾಹರಣೆಗೆ ಟ್ರೈಕೋಡರ್ಮಾ ಜೀವಾಣು ಇದೆಯಲ್ಲ, ಅದನ್ನ ನಾವು ಅಭಿವೃದ್ಧಿ ಮಾಡಿ ಮಣ್ಣಿಗೆ ಸೇರಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅದನ್ನ ಮಣ್ಣಿಗೆ ಸೇರಿಸಬಹುದಾಗಿರ್ತದೆ. ಇದನ್ನ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಈ ವಿಧಾನದಲ್ಲಿ 1 ಕೆಜಿ ಟ್ರೈಕೋಡರ್ಮಾ ಪುಡಿಯನ್ನು 100 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸ್ಕೋಬೇಕು ಮೊದಲು. ನಂತರ ಬೆರೆಸಿದ ಕೊಟ್ಟಿಗೆ ಗೊಬ್ಬರವನ್ನು 3-4 ವಾರಗಳ ಕಾಲ ನೆರಳಿನಲ್ಲಿ ಇಡಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ನೀರನ್ನು ಸಹ ಚುಮುಕಿಸಿ ಗೊಬ್ಬರದಲ್ಲಿ ನಾವು ತೇವಾಂಶವನ್ನು ಕಾಪಾಡಬೇಕಾಗ್ತದೆ. ಯಾಕಂತಂದ್ರೆ ಈ ತೇವಾಂಶ ಇದ್ರೇನೆ ಅವು ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಪೂರಕ ಆಗಿರ್ತದೆ. ನಂತರ 4-5 ದಿನಗಳಿಗೊಮ್ಮೆ ಈ ಗೊಬ್ಬರವನ್ನು ಸಹ ನಾವು ತಿರುವು ಹಾಕ್ತಾ ಇರಬೇಕು. ನಂತರ ಈ ಟ್ರೈಕೋಡರ್ಮಾ ಅಭಿವೃದ್ಧಿ ಹೊಂದಿದ ಗೊಬ್ಬರವನ್ನು ನಾವು ಮತ್ತೆ ನಾವು ಒಂದು ಬೇಕಂತಂದ್ರೆ 500 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಾವು ಬೆರೆಸಿ ನಾವು ಭೂಮಿಗೆ ಸೇರಿಸಬಹುದಾಗಿರ್ತದೆ. ಇದನ್ನ ನಾವು ಅಭಿವೃದ್ಧಿ ಮಾಡೋ ಕ್ರಮ ಅಂತ ನಾವು ಕರಿತೀವಿ. ಈ ಸೂಕ್ಷ್ಮಾಣು ಜೀವಿಗಳ ಉತ್ಪಾದನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಸೂಕ್ಷ್ಮಾಣು ಜೀವಿಗಳನ್ನ ಉತ್ಪಾದನೆ ಮಾಡಿ ಏನ್ ಮಾಡ್ತಾರೆ, ರೈತರಿಗೆ ಅದನ್ನ ಮಾರುವ ಕ್ರಮ ಮಾಡ್ತಾರೆ. ಇಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಉತ್ಪಾದನೆ ಮಾಡೋದ್ರಲ್ಲಿ ನಾವು ಘನ ಪದಾರ್ಥಗಳನ್ನು ಉಪಯೋಗಿಸಬಹುದು, ಅದೇ ರೀತಿ ದ್ರವ ಪದಾರ್ಥಗಳನ್ನು ಸಹ ನಾವು ಉಪಯೋಗಿಸಿ ಉತ್ಪಾದನೆ ಮಾಡಬಹುದಾಗಿರುತ್ತದೆ. ಈ ಘನ ಪದಾರ್ಥಗಳಂತಂದ್ರೆ ಈ ಬೇಯಿಸಿದ ಅಕ್ಕಿ ಕಾಳಿರ್ಬೋದು, ಬೇಯಿಸಿದ ಜೋಳದ ಕಾಳಿರ್ಬೋದು, ಅವುಗಳ ಮೇಲೆ ಬೆಳೆಸಿ ನಂತರ ಅವನ್ನ ಪುಡಿ ಮಾಡಿ ಆ ಪುಡಿಯನ್ನ ಟಾಲಕ್ ಪೌಡರ್ ಅಂತ ಬರ್ತದೆ, ಟಾಲಕ್ ಪುಡಿ, ಅದರ ಜೊತೆ ಮಿಶ್ರಣ ಮಾಡಿ 1 ಕೆಜಿಯಂತೆ ಒಂದು ಬಿಳಿ ಪ್ಲಾಸ್ಟಿಕ್ ಕವರ್ ನಲ್ಲಿ ಅವರು ಪ್ಯಾಕ್ ಮಾಡ್ತಾರೆ ಅದನ್ನ. ಇದು ಘನ ಪದಾರ್ಥಗಳ ಮೇಲೆ ಉತ್ಪಾದನೆ ಮಾಡೋದು. ನಂತರ ದ್ರವ ಪದಾರ್ಥಗಳಲ್ಲಿ ಉತ್ಪಾದನೆ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಇದಕ್ಕೆ ಮೊಲಾಸಸ್ ಅನ್ನೋ ಪದಾರ್ಥವನ್ನ ತಗೋತಾರೆ. ಮೊಲಾಸಸ್ ಅಂತಂದ್ರೆ ಇದು ಬೆಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ಸಿಗುವ ಪದಾರ್ಥ ಆಗಿರ್ತದೆ. ಇದನ್ನ ಉಪಯೋಗಿಸಿ ದ್ರವ ಪದಾರ್ಥದಲ್ಲಿ ಉತ್ಪಾದನೆ ಮಾಡ್ತಾರೆ. ಈ ದ್ರವ ಪದಾರ್ಥದಲ್ಲಿ ಉತ್ಪಾದನೆ ಮಾಡಿ ನಂತರನು ಇದನ್ನ ಟಾಲಕ್ ಪುಡಿಯ ಜೊತೆ ಮಿಶ್ರಣ ಮಾಡಿ ಅದನ್ನ ಪ್ಯಾಕೆಟ್ ಮಾಡಿ ನಾವು ರೈತರಿಗೆ ಮಾರಬಹುದು ಇದರಲ್ಲಿ. ಆದ್ರಿಂದ ಈ ಸೂಕ್ಷ್ಮಾಣು ಜೀವಿಗಳು ನಮಗೆ ಪುಡಿ ರೂಪದಲ್ಲೂ ಸಿಗ್ತವೆ ಮತ್ತೆ ದ್ರವ ರೂಪದಲ್ಲೂ ಸಹ ನಮಗೆ ಈ ಸೂಕ್ಷ್ಮಾಣು ಜೀವಿಗಳು ದೊರೆಯುತ್ತವೆ. ಈ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹಾಸನ ಭಾಗದಲ್ಲಿ ಯಾವ ಯಾವ ಬೆಳೆಯನ್ನ ಬಾಧಿಸುವಂತಹ ರೋಗಗಳ ನಿರ್ವಹಣೆಗೆ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆಯನ್ನ ಮಾಡಬಹುದು ಅಂತೀರಿ? ಈಗ ನಾವು ಮುಖ್ಯವಾಗಿ ಈ ಹಾಸನದಲ್ಲಿ ಬರುವ ಬೆಳೆಗಳಲ್ಲಿ ಯಾವ್ಯಾವ ರೋಗಗಳನ್ನು ನಾವು ನಿಯಂತ್ರಣ ಮಾಡಬಹುದು ಅಂತಂದ್ರೆ, ತೆಂಗಿಗೆ ಬರುವ ಹಣಬೆ ರೋಗ, ರಸಸೋರ ರೋಗ ಹಾಗೂ ತುಳಿ ಕೊಳೆ ರೋಗವನ್ನು ನಾವು ಈ ಸೂಕ್ಷ್ಮಾಣು ಜೀವಿಗಳಿಂದ ನಿರ್ವಹಣೆ ಮಾಡಬಹುದು. ಈ ರೋಗ ನಿರ್ವಹಣೆ ಮಾಡಲು ನಾವು ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕವನ್ನು ಉಪಯೋಗ ಮಾಡಬಹುದಾಗಿರ್ತದೆ. ಇಲ್ಲಿ ಏನ್ ಮಾಡಬೇಕಂತಂದ್ರೆ, ಪ್ರತಿ ಮರಕ್ಕೆ ವರ್ಷಕ್ಕೆ 1-5 ಕೆಜಿ ಬೇವಿನಿಂಡಿ ಮತ್ತು 50-100 ಗ್ರಾಂನಷ್ಟು ಟ್ರೈಕೋಡರ್ಮಾ ವಿರಿಡೆ ಪುಡಿಯನ್ನು 1-10 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಮರದ ಸುತ್ತಲೂ ಅಗೆದು ಮಣ್ಣಿಗೆ ಹಾಕೋದ್ರಿಂದ ಈ ಅಣಬೆ ರೋಗ, ರಸಸೊರ ರೋಗ, ಸುಳಿ ಕೊಳೆ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದಾಗಿರ್ತದೆ. ನಂತರ ಬೆಳೆ ಅಂತಂದ್ರೆ ಅಡಿಕೆ. ಸೊ ಈ ಅಡಿಕೆಗೆ ಬರುವ ಕೊಳೆ ರೋಗ ಇರಬಹುದು, ಅಣಬೆ ರೋಗ ಇರಬಹುದು, ಇಲ್ಲೂ ಸಹ ನಾವು ಪ್ರತಿ ಮರಕ್ಕೆ 1-2 ಕೆಜಿ ಬೇವಿನ ಹಿಂಡಿ 1-50 ಗ್ರಾಂ ಟ್ರೈಕೋಡರ್ಮಾ ಪುಡಿಯನ್ನು ಮಿಶ್ರಣ ಮಾಡಿ ಮರದ ಸುತ್ತಲೂ ಅದನ್ನ ಅಗೆದು ಮಣ್ಣಿಗೆ ಸೇರಿಸುವುದರಿಂದ ಸಹ ಈ ಅಡಿಕೆಯಲ್ಲಿ ಬರುವ ರೋಗಗಳನ್ನ ನಿಯಂತ್ರಣ ಮಾಡಬಹುದು. ಅದೇ ರೀತಿ ಶುಂಠಿ, ಮುಖ್ಯವಾಗಿ ಶುಂಠಿ ಬೆಳೆಯಲ್ಲಿ ಕೊಳೆ ರೋಗ ಅನ್ನೋದು ಬರ್ತದೆ. ಇಲ್ಲಿನೂ ಸಹ ನಾವು ನಾಟಿ ಮಾಡುವ ಮುಂಚೆ 1 ಎಕರೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರ, 100 ಕೆಜಿ ಬೇವಿನಿಂಡಿ ಜೊತೆಗೆ 10 ಕೆಜಿ ಟ್ರೈಕೋಡರ್ಮಾ ಪುಡಿಯನ್ನು ಮಿಶ್ರಣ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಈ ಶುಂಠಿಗೆ ಬರುವ ಕೊಳೆ ರೋಗವನ್ನು ಸಹ ನಾವು ನಿರ್ವಹಣೆ ಮಾಡಬಹುದಾಗಿರ್ತದೆ. ನಂತರ ಕಾಳುಮೆಣಸು, ಈ ಕಾಳುಮೆಣಸಲ್ಲಿ ಸೊರಗು ರೋಗ ಅನ್ನೋದು ಜಾಸ್ತಿ ಬರ್ತದೆ, ಅದರ ನಿರ್ವಹಣೆಗೆ ನಾವು ಪ್ರತಿ ಬಳ್ಳಿಗೆ 50-60 ಗ್ರಾಂ ಟ್ರೈಕೋಡರ್ಮಾ ವಿರಿಡೆ ಅಥವಾ ಟ್ರೈಕೋಡರ್ಮಾ ಹಾರಿಜಿಯಾನಮ್ ಜೈವಿಕ ಶಿಲೀಂಧ್ರನಾಶಕ ಪುಡಿಯನ್ನ 1 ಕೆಜಿ ಬೇವಿನಿಂಡಿ ಅಥವಾ 5 ಕೆಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಮಳೆಗಾಲ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಾವು ಬುಡಕ್ಕೆ ಹಾಕೋದ್ರಿಂದ ಈ ಸೊರಗು ರೋಗವನ್ನು ನಾವು ನಿಯಂತ್ರಣ ಮಾಡಬಹುದಾಗಿರುತ್ತದೆ. ನಂತರ ಈ ಹಣ್ಣಿನ ಬೆಳೆಗಳಿಗೆ ಬಂದ್ರೆ ಬಾಳೆ, ಬಾಳೆಯಲ್ಲಿ ನಾವು ಯಥೇಚ್ಛವಾಗಿ ಸೊರಗು ರೋಗವನ್ನು ನಾವು ನೋಡ್ತಾ ಇರ್ತೀವಿ, ಅದನ್ನ ಪನಾಮ ಸೊರಗು ರೋಗ ಅಂತ ನಾವು ಕರಿತೀವಿ. ಈ ರೋಗದ ನಿರ್ವಹಣೆಗೆ ನಾವು ಈ ದ್ರವ ರೂಪದ ಟ್ರೈಕೋಡರ್ಮಾವನ್ನು ನಾವು ಉಪಯೋಗ ಮಾಡಬಹುದು. ಇಲ್ಲಿ 1-2 ಲೀಟರ್ನಷ್ಟು ಟ್ರೈಕೋಡರ್ಮಾ ದ್ರವ ರೂಪದ ಶಿಲೀಂಧ್ರನಾಶಕವನ್ನು ನಾವು ಪ್ರತಿ ಗಿಡಕ್ಕೆ ಸುತ್ತಲೂ ಹಾಕುವುದರಿಂದ ಈ ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದಾಗಿರುತ್ತದೆ. ನಂತರ ಈ ಭತ್ತದಲ್ಲಿ ಭತ್ತದಲ್ಲಿ ನಾವು ಬೆಂಕಿ ರೋಗ ಕಾಣ್ತೀವಿ, ಮತ್ತೆ ಎಲೆ ಕವಚದ ಅಂಗಮಾರಿ ರೋಗವನ್ನು ಸಹ ನಾವು ಕಾಣ್ತೀವಿ. ಇದಕ್ಕೆ ನಾವು ಸುಡೋಮನಾಸ್ ಫ್ಲೋರೆಸೆನ್ಸ್ ಅಂತ ಬ್ಯಾಕ್ಟೀರಿಯಾ ಜೈವಿಕ ಸೂಕ್ಷ್ಮಾಣುಜೀವಿ, ಇದರಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಬೆಂಕಿ ರೋಗ ಎಲೆ ಕವಚ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಇದಕ್ಕೆ ನಾವು ಒಂದು 5-10 ಗ್ರಾಂ ಸೂಕ್ಷ್ಮಾಣುಜೀವಿಯನ್ನು 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬಹುದಾಗಿರ್ತದೆ. ಸೊ ಇದಲ್ಲದೆ ನಾವು ತರಕಾರಿ ಬೆಳೆಗಳು, ಎಲ್ಲಾ ತರಕಾರಿ ಬೆಳೆಗಳು ನಾವು ಬೆಳಿತೀವಿ ಹಾಸನ ಭಾಗದಲ್ಲಿ, ಮುಖ್ಯವಾಗಿ ಟೊಮೊಟೊ, ಮೆಣಸಿನಕಾಯಿ, ಬದನೆ, ಈ ಬೆಳೆಗಳಲ್ಲಿ ನಮಗೆ ಸೊರಗು ರೋಗ ಬರ್ತದೆ, ಬೇರುಕೊಳೆ ರೋಗ ಬರ್ತವೆ. ಇವುಗಳನ್ನು ಸಹ ನಾವು ಸಸಿಗಳನ್ನ ಆ ಬೇರುಗಳನ್ನ ದ್ರಾವಣದಲ್ಲಿ ಅದ್ದಿ ಮತ್ತೆ ನಾಟಿ ಮಾಡೋದ್ರಿಂದ ಸಹ ನಾವು ಈ ಸೊರಗು ರೋಗ ಬೇರುಕೊಳೆ ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದಾಗಿರ್ತದೆ. ಅದಲ್ಲದೆ ನಾವು ಈ ಸೂಕ್ಷ್ಮಾಣುಜೀವಿಗಳನ್ನು ನಾವು ಎಲ್ಲಾ ಬೆಳೆಗಳಿಗೂ ಉಪಯೋಗ ಮಾಡಬಹುದು. ಇದರಲ್ಲಿ ಏಕದಳ ಇರಬಹುದು, ದ್ವಿದಳ ಇರಬಹುದು, ಈ ಬೆಳೆಗಳಿಗೆ ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಅವುಗಳ ರೋಗ ನಿರ್ವಹಣೆಗೂ ಸಹ ಪೂರಕ ಆಗ್ತವೆ, ನಂತರ ಅವು ಬೆಳವಣಿಗೆಯನ್ನು ಸಹ ಅವು ಹೆಚ್ಚಿಸ್ತವೆ ಬೆಳೆಗಳಲ್ಲಿ. ಆದ್ದರಿಂದ ನಾವು ಎಲ್ಲಾ ಬೆಳೆಗಳಿಗೂ ಸಹ ನಾವು ಉಪಯೋಗ ಮಾಡಬಹುದಾಗಿರ್ತದೆ ಇದನ್ನ. ಇದರಲ್ಲಿ ನಾವು ಉಪಯೋಗ ಮಾಡಬೇಕಂತಂದ್ರೆ ಒಂದು ಮುಖ್ಯ ಅಂಶ ಅಂತಂದ್ರೆ ಈ ಉತ್ತಮ ಗುಣಮಟ್ಟದ ಸೂಕ್ಷ್ಮಾಣುಜೀವಿಗಳ ದೊರೆಯೋದು ತುಂಬಾ ನಮಗೆ ಕಷ್ಟ ಆಗುತ್ತದೆ, ಮತ್ತೆ ಈ ಉತ್ತಮ ಗುಣಮಟ್ಟದ ಸೂಕ್ಷ್ಮಾಣುಜೀವಿಗಳ ಬಳಕೆ ಅದು ತುಂಬಾ ಮುಖ್ಯ. ಯಾಕೆಂತಂದ್ರೆ ಒಂದು ಸಲ ನಾವು ಟಾಲಕ್ ಪೌಡರ್ ಅಲ್ಲಿ ನಾವು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಇರಬಹುದು, ಅದಲ್ಲದೆ ಬರೀ ಟಾಲಕ್ ಪೌಡರ್ ಮಾತ್ರ ಇರಬಹುದು ಅದರಲ್ಲಿ, ಮತ್ತೆ ನಾವು ದ್ರವರೂಪಕ್ಕೆ ಹೋದ್ರೆ ಬರೀ ದ್ರವರೂಪ ಪದಾರ್ಥ ಮಾತ್ರ ಇರ್ತದೆ, ಅವುಗಳ ಸಂಖ್ಯೆನೂ ಕಡಿಮೆ ಇರಬಹುದು. ಸೊ ಆದ್ರಿಂದ ಈ ಉತ್ತಮ ಗುಣಮಟ್ಟದ ಸೂಕ್ಷ್ಮಾಣುಜೀವಿಗಳು ಉಪಯೋಗ ಮಾಡೋದು ತುಂಬಾ ಮುಖ್ಯ ಆಗಿರುತ್ತದೆ ಇದರಲ್ಲಿ. ಈ ಉತ್ತಮ ಗುಣಮಟ್ಟದ ಸೂಕ್ಷ್ಮಾಣುಜೀವಿಗಳು ನಮಗೆ ಬೇಕು ಅಂತ ಹೇಳಿದ್ರೆ ಎಲ್ಲಿ ದೊರೆಯುತ್ತೆ? ಈ ಉತ್ತಮ ಗುಣಮಟ್ಟದ ಸೂಕ್ಷ್ಮಾಣುಜೀವಿಗಳು ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರೆ ಆಸನದ ಸೂಕ್ಷ್ಮಾಣುಜೀವಿ ವಿಭಾಗ ಹಾಗೂ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ದೊರೀತವೆ ಇವು. ಇದರ ದರ ಅಂತಂದ್ರೆ ಪುಡಿ ರೂಪದ ಇರುವ ಜೈವಿಕ ಸೂಕ್ಷ್ಮಾಣುಜೀವಿಗಳಿಗೆ 100 ರೂಪಾಯಿ 1 ಕೆಜಿ ತರ ಸಿಗ್ತದೆ, ಹಾಗೂ ಈ ದ್ರವರೂಪದ ಸೂಕ್ಷ್ಮಾಣುಜೀವಿಗಳಿಗೆ 200 ರೂಪಾಯಿ 1 ಲೀಟರ್ ತರ ಸಿಗ್ತದೆ. ರೈತರು ಬಂದು ಇಲ್ಲಿ ಖರೀದಿ ಮಾಡಬಹುದಾಗಿರ್ತದೆ ಸರ್. ಈ ಸೂಕ್ಷ್ಮಾಣುಜೀವಿಗಳನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ರೈತರು ಪಾಲನೆ ಮಾಡಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು ಯಾವ್ಯಾವ? ಈಗ ನಾವು ಸೂಕ್ಷ್ಮಾಣುಜೀವಿಗಳು ಈ ಪಾಕೆಟ್ ರೂಪದಲ್ಲಿ ದೊರೀತವೆ, ಅವುಗಳನ್ನ ನಾವು ಆ ಪಾಕೆಟ್ಗಳನ್ನ ನಾವು ತೆಗೆದುಕೊಂಡು ಹೋಗಿ ತಂಪಾದ ಸ್ಥಳದಲ್ಲಿ ಅವುಗಳನ್ನ ಶೇಖರಣೆ ಮಾಡಬೇಕಾಗ್ತದೆ. ನಂತರ ಯಾವುದೇ ರಾಸಾಯನಿಕ ಜೊತೆ ಅದನ್ನ ಶೇಖರಣೆನೂ ಮಾಡಬಾರದು, ಮತ್ತೆ ಯಾವುದೇ ರಾಸಾಯನಿಕ ಜೊತೆಯನ್ನು ಸಹ ಅವರು ಸಿಂಪರಣೆ ಮಾಡಬಾರದು ಅದನ್ನ. ಯಾಕೆಂದ್ರೆ ಹೌದು, ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ಸತ್ತೋಗ್ಬಿಡ್ತವೆ ಸೂಕ್ಷ್ಮಾಣುಜೀವಿ. ಹೌದು, ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ನಂತರ ಬೀಜೋಪಚಾರ ಮಾಡಿದ ಬೀಜಗಳನ್ನು ಸಹ ನಾವು ಸೂರ್ಯನ ಶಾಖದಿಂದ ಅದನ್ನ ರಕ್ಷಿಸಬೇಕಾಗ್ತದೆ ಅದರನ್ನ. ನಂತರ ಈ ನಮೂದಿಸಿದ ಅವಧಿಯೊಳಗಡೆ ಈ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸಬೇಕು. ಅಂದ್ರೆ ಉತ್ಪಾದನೆ ಮಾಡಿ ಅದರ ಮೇಲೆ ಪಾಕೆಟ್ ಮೇಲೆ ಒಂದು ಡೇಟ್ 3-4 ಆ ದಿನಾಂಕದಿಂದ ಅವರು ಒಂದು 3-4 ತಿಂಗಳ ಒಳಗೆ ಅದನ್ನ ಉಪಯೋಗ ಮಾಡೋದ್ರಿಂದ ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಅನ್ನೋದು ಅವುಗಳಲ್ಲಿ ಉಳ್ಕೊಳ್ತದೆ, ನಂತರ ಅವು ಪರಿಣಾಮಕಾರಿಯಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತವೆ. ನಂತರ ಈ ಸೂಕ್ಷ್ಮಾಣುಜೀವಿಗಳನ್ನು ತಂಪಾದ ವಾತಾವರಣದಲ್ಲಿ ಸಿಂಪರಣೆ ಮಾಡಬೇಕಾಗ್ತದೆ ಸರ್. ಹೀಗೆ ಕೆಲವೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸಿದ್ರೆ ನಾವು ಈ ಸೂಕ್ಷ್ಮಾಣುಜೀವಿಗಳಿಂದ ಬಹಳ ಒಳ್ಳೆಯ ಪರಿಣಾಮಕಾರಿಯಾದಂತಹ ಒಂದು ಲಾಭವನ್ನ ಮಾಡಿಕೊಳ್ಳಬಹುದು. ಇನ್ನು ಜೈವಿಕ ನಿಯಂತ್ರಣ ಕ್ರಮಗಳನ್ನ ಇದುವರೆಗೂ ತಾವು ಏನ್ ತಿಳಿಸ್ಕೊಟ್ರು, ಇದರಿಂದ ಏನೆಲ್ಲ ಉಪಯೋಗಗಳು ಪ್ರಯೋಜನಗಳು ಲಭಿಸುತ್ತೆ? ಈ ಜೈವಿಕ ನಿಯಂತ್ರಣದ ಪ್ರಯೋಜನಗಳು ನಾವು ನೋಡಿದ್ರೆ ಇವು ಪರಿಸರ ಸ್ನೇಹಿ. ನಾವು ಅವಾಗಲೇ ಹೇಳಿದಂಗೆ ಇದು ಪರಿಸರ ಮಾಲಿನ್ಯ ಇದನ್ನ ಉಂಟು ಮಾಡೋದಿಲ್ಲ, ಮತ್ತೆ ಆಹಾರದಲ್ಲಿ ಇವು ಯಾವುದೇ ಅವಶೇಷಗಳನ್ನು ಉಳಿಸೋದಿಲ್ಲ, ಮತ್ತೆ ಮಣ್ಣಿನಲ್ಲಿ ಇರುವ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನು ನಾಶನೂ ಮಾಡೋದಿಲ್ಲ ಇವು. ಆದ್ದರಿಂದ ಇದನ್ನ ನಾವು ಪರಿಸರ ಸ್ನೇಹಿ ಅಂತ ನಾವು ಕರಿತೀವಿ. ನಂತರ ಮಣ್ಣಿನ ಆರೋಗ್ಯನೂ ಸಹ ಇದು ಸುಧಾರಣೆ ಮಾಡ್ತವೆ ಸೂಕ್ಷ್ಮಾಣುಜೀವಿಗಳು. ಈ ರೋಗಾಣುಗಳಲ್ಲಿ ರಾಸಾಯನಿಕಗಳಿಗೆ ನಿರೋಧಕ ಶಕ್ತಿ ಅನ್ನೋದು ಬೆಳೆಯುವುದಿಲ್ಲ, ಮತ್ತೆ ದೀರ್ಘಕಾಲದ ಪರಿಣಾಮ ಹೊಂದಿರುತ್ತವೆ ಇವು. ನಂತರ ಇದು ಸಮಗ್ರ ರೋಗ ನಿರ್ವಹಣೆಯಲ್ಲಿ ಒಂದು ಅತ್ಯವಶ್ಯಕ ಅಂಗ ಆಗಿರೋದ್ರಿಂದ ಈ ಜೈವಿಕ ನಿಯಂತ್ರಣದಿಂದ ತುಂಬಾ ಪ್ರಯೋಜನಗಳಿವೆ ಅಂತ ನಾವು ಹೇಳಬಹುದು ಇದರಲ್ಲಿ. ಇನ್ನು ಈ ಜೈವಿಕ ನಿಯಂತ್ರಣದಿಂದ ಏನಾದರೂ ಅನಾನುಕೂಲಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಮುಖ್ಯವಾಗಿ ನಾವು ನೋಡ್ಬೇಕಂತಂದ್ರೆ ನಾವು ರಾಸಾಯನಿಕಗಳಿಗೆ ಹೋಲಿಕೆ ಮಾಡಿದ್ರೆ ಈ ಜೈವಿಕ ನಿಯಂತ್ರಣ ಅನ್ನೋದು ಫಲಿತಾಂಶ ಅನ್ನೋದು ನಮಗೆ ನಿಧಾನವಾಗಿ ಸಿಗ್ತದೆ. ಆದ್ರಿಂದ ಏನ್ ಮಾಡ್ತಾರೆ, ರೈತರು ಜೈವಿಕ ಕ್ರಮಗಳನ್ನು ಉಪಯೋಗ ಮಾಡದೆ ರಾಸಾಯನಿಕಗಳ ಕಡೆ ಹೋಗ್ತಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಫಲಿತಾಂಶ ಬೇಗ ಬರ್ತದೆ, ಆದ್ರೆ ಅಡ್ಡ ಪರಿಣಾಮಗಳು ಹೆಚ್ಚಿರುತ್ತವೆ ರಾಸಾಯನಿಕ ವಿಧಾನದಲ್ಲಿ. ನಮಗೆ ಜೈವಿಕ ನಿಯಂತ್ರಣದಲ್ಲಿ ಈ ಫಲಿತಾಂಶ ಅನ್ನೋದು ನಿಧಾನವಾಗಿ ಸಿಕ್ಕಿದ್ರು ಸಹ ಈ ಅಡ್ಡ ಪರಿಣಾಮಗಳು ಏನು ಇರೋದಿಲ್ಲ. ನಂತರ ಈ ಸೂಕ್ಷ್ಮಾಣುಜೀವಿಗಳ ಕಾರ್ಯವಿಧಾನಗಳನ್ನು ನಾನು ಆವಾಗಲೇ ಹೇಳಿದೆ, ಏನಂತಂದ್ರೆ ಸ್ಪರ್ಧೆ ಮಾಡೋದು, ಕೆಲವೊಂದು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡೋದು. ಈ ಕಾರ್ಯವಿಧಾನಗಳು ಪರಿಸರದ ಪರಿಸ್ಥಿತಿ ಮೇಲೆ ಅವಲಂಬನೆ ಆಗಿರುತ್ತವೆ. ಈ ಮುಖ್ಯವಾಗಿ ಈ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಆಗ್ಬೇಕಂತಂದ್ರೆ ಅವುಗಳಿಗೆ ಸರಿಯಾದಂತಹ ಉಷ್ಣಾಂಶ ಇರಬೇಕು, ಸರಿಯಾದಂತಹ ತೇವಾಂಶ ಇರಬೇಕು. ಆ ಅನುಕೂಲ ಮಾತ್ರ ಇದ್ರೆ ಮಾತ್ರ ಇವು ಚೆನ್ನಾಗಿ ನಮಗೆ ಕೆಲಸವನ್ನು ನಿರ್ವಹಿಸುತ್ತದೆ ಅಂತ ಹೇಳ್ಬೋದು. ಮತ್ತೆ ಈ ದೊಡ್ಡ ಮಟ್ಟದಲ್ಲಿ ತ್ವರಿತ ಪರಿಣಾಮವನ್ನು ನಾವು ಸಹ ಈ ಜೈವಿಕ ನಿಯಂತ್ರಣದಿಂದ ಕಾಣೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ನಿಧಾನ, ಇದು ಮಣ್ಣಿಗೆ ನಾವು ಬೀಜೋಪಚಾರ ಮಾಡಿದಾಗ ಅಥವಾ ಮಣ್ಣಿಗೆ ಸೇರಿಸಿದಾಗ ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಮೊದಲು ಹೆಚ್ಚಾಗಬೇಕು. ಹೆಚ್ಚಾದ ನಂತರ ಏನಾಗ್ತದೆ, ರೋಗಾಣುಗಳ ಸಂಖ್ಯೆಯನ್ನ ಇವು ಕಡಿಮೆ ಮಾಡ್ತವೆ. ಆದ್ದರಿಂದ ತ್ವರಿತ ಪರಿಣಾಮವನ್ನು ನಾವು ಇದರಲ್ಲಿ ಕಾಣೋದಕ್ಕೆ ಆಗೋದಿಲ್ಲ. ಸೊ ಇಷ್ಟು ನಾವು ಅನಾನುಕೂಲ ಅಂತ ನಾವು ಹೇಳಬಹುದು. ಇದು ಬಿಟ್ರೆ ನಾವು ಈ ಸೂಕ್ಷ್ಮಾಣುಜೀವಿಗಳನ್ನ ಬಳಸೋದ್ರಿಂದ ನಾವು ಹೆಚ್ಚು ಪ್ರಯೋಜನನೇ ಅನುಕೂಲನೇ ನಾವು ಮಾಡ್ಕೋಬಹುದು ಅಂತ ಹೇಳ್ತೀವಿ. ಇಲ್ಲಿ ಕೃಷಿಕರು ಜೈವಿಕ ನಿಯಂತ್ರಣ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಅಥವಾ ಇನ್ನೂ ಇದ್ರ ಬಗ್ಗೆ ಹೆಚ್ಚು ಒಲವು ತೋರಿಸ್ಬೇಕಾ ಹೇಗೆ? ಹೌದು, ಇವಾಗ ಏನಂತಂದ್ರೆ ರೈತರಿಗೆ ಇವಾಗ ಗೊತ್ತಾಗ್ತದೆ ಏನಂತಂದ್ರೆ ನಾವು ರಾಸಾಯನಿಕಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ, ಹೆಚ್ಚು ಈ ಕಾಯಿಲೆಗಳನ್ನೋದು ಬರ್ತಾ ಇದೆ. ಜನರು ಇವಾಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿಯನ್ನ ವಹಿಸ್ತಾ ಇರೋದ್ರಿಂದ ಈ ಸಾವಯವ ಕೃಷಿಗೆ ಅವರು ಅಳವಡಿಸ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಆದ್ರಿಂದ ಈ ಜೈವಿಕ ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗ ಮಾಡೋದಕ್ಕೆ ಕೆಲವು ರೈತರು ಇದನ್ನ ಒಲವು ತೋರಿಸ್ತಾ ಇದ್ದಾರೆ. ಆದ್ರೆ ಇನ್ನೂ ರೈತರು ಈ ರಾಸಾಯನಿಕಗಳ ಅಡ್ಡ ಪರಿಣಾಮಗಳನ್ನು ತಿಳಿದುಕೊಂಡು ಯಥೇಚ್ಛವಾಗಿ ಜೈವಿಕ ನಿಯಂತ್ರಣ ಬಗ್ಗೆ ಅವರು ಇನ್ನೂ ಕಾಳಜಿ ವಹಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳು ಏನಿದ್ದಾವೆ ಇವುಗಳ ಉತ್ಪಾದನೆಯನ್ನ ರೈತರ ಮಟ್ಟದಲ್ಲಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ? ಸದ್ಯಕ್ಕೆ ಈ ಉತ್ಪಾದನೆಯನ್ನ ನಾವು ಲ್ಯಾಬ್ ಕಂಡೀಷನ್ ಅಲ್ಲಿ ನಾವು ಮಾಡ್ತಾ ಇದೀವಿ. ರೈತ ಯುವಕರು ಏನಿದ್ದಾರೆ ಅವರು ಈ ಉತ್ಪಾದನೆಯನ್ನು ಅವರು ಇದನ್ನ ಕಲ್ತುಕೊಂಡು ಅವರೇ ಇದನ್ನ ಉತ್ಪಾದನೆ ಮಾಡಿ ಅವರ ಹೊಲಗಳಿಗೆ ಉಪಯೋಗನ ಸಹ ಮಾಡ್ಕೋಬಹುದಾಗಿರ್ತದೆ. ಯುವಕರು ಏನಿದ್ದಾರೆ ಇದನ್ನ ಒಂದು ಕಾರ್ಯವನ್ನು ಮಾಡಬಹುದು. ಇನ್ನು ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೀಜಗಳ ಉತ್ಪಾದನೆಯನ್ನ ಮಾಡುವಂತಹ ಕಂಪನಿಗಳು ಅವರೇ ಬೀಜೋಪಚಾರದ ಮೂಲಕ ಈ ಜೈವಿಕ ನಿಯಂತ್ರಣವನ್ನ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಮತ್ತೆ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತಾ ಹೇಗೆ? ಬೀಜ ಕಂಪನಿಯವರು ಮುಖ್ಯವಾಗಿ ಅವರು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಬೀಜೋಪಚಾರದಲ್ಲಿ ಉಪಯೋಗ ಮಾಡೋದಿಲ್ಲ, ಅವರು ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾರೆ. ಆ ರಾಸಾಯನಿಕಗಳು ಉಪಯೋಗ ಮಾಡಿ ಅವರು ಅದನ್ನ ಪ್ಯಾಕೆಟ್ ಮಾಡಿ ಅವರು ಮಾರಾಟ ಮಾಡ್ತಾರೆ. ಜೈವಿಕ ಸೂಕ್ಷ್ಮಾಣುಜೀವಿಗಳನ್ನ ಅವರು ಬೀಜೋಪಚಾರ ಮಾಡೋದಿಲ್ಲ. ನಾವು ಅದನ್ನ ಸೂಕ್ಷ್ಮಾಣುಜೀವಿಗಳನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿಕೊಂಡ್ರೆ ಒಳ್ಳೆ ಬೆಳವಣಿಗೆಯನ್ನು ಸಹ ನಾವು ಕಾಣಬಹುದಾಗಿರ್ತದೆ. ಅಂತಿಮವಾಗಿ ಜೈವಿಕ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತರು ಇವಾಗ ನಾವು ಅವಾಗ್ಲಿಂದ ಹೇಳದಂಗೆ ಹೆಚ್ಚು ರಾಸಾಯನಿಕಗಳನ್ನು ಉಪಯೋಗ ಮಾಡೋದನ್ನ ಕಡಿಮೆ ಮಾಡಿ ರೈತರು ಈ ಜೈವಿಕ ನಿಯಂತ್ರಣ ಕ್ರಮಗಳನ್ನ ಉಪಯೋಗ ಮಾಡಿದ್ರೆ ಮುಂದೆ ಬರುವ ಪರಿಸರ ಮಾಲಿನ್ಯನು ಮತ್ತೆ ಮನುಷ್ಯರ ಮೇಲೂ ಆಗಿರುವ ಆರೋಗ್ಯದ ಪರಿಣಾಮಗಳನ್ನು ಸಹ ಕಡಿಮೆ ಮಾಡಿ ನಾವು ಒಳ್ಳೆ ಬೆಳೆಯನ್ನು ಉತ್ಪಾದನೆ ಮಾಡಿ ಅದನ್ನ ಆರೋಗ್ಯಕರವಾಗಿರುವ ಆಹಾರವನ್ನು ಸೇವನೆ ಮಾಡಬಹುದು ಅಂತ ನಾನು ರೈತರಲ್ಲಿ ಹೇಳ್ತಾ ಇದ್ದೀನಿ. ಈ ಜೈವಿಕ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 9886715447. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9886715447. ಒಳ್ಳೆಯದು ಡಾಕ್ಟರ್ ಮಂಜುನಾಥ್ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ರೋಗ ಹತೋಟಿಗೆ ಜೈವಿಕ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ರೋಗ ಹತೋಟಿಗೆ ಜೈವಿಕ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಬೀಜ ಸಂಗ್ರಹಣೆ ಮತ್ತು ನಿರ್ವಹಣೆ ಈ ಕುರಿತಂತೆ

ಮನಸಿ ಮೆಹಣ್ಣಿಗೆ ಮಂಡೇಸಿಗೆ ಕಾಯಿ ಬೆಂಡಿನ್ ಬಚಣಿಗೆ ಬಲಗೈಲಿ ಬೆಂಡಿನ್ ಬಚಣಿಗೆ ಬಲಗೈಲಿ ಎತ್ತಾಲೋ ರಂಗ ನಿನ್ನ ಪಯಣ ಮಲಸೀಮೆ ಸೋಲಿಗರ ಹೆಣ್ಣ ತರಬೇಕು ಸೋಲಿಗರ ಹೆಣ್ಣ ತರಬೇಕು ಮನಸೀಮೆ ಹೆಣ್ಣಿಗೆ ಮಂಡೇಸಿಗೆ ಕಾಯಿ ಬೆಂಡಿನ್ ಬಚಣಿಗೆ ಬಲಗೈಲಿ ಬೆಂಡಿನ್ ಬಚಣಿಗೆ ಎತ್ತಾಲ ರಂಗ ನಿನ್ನ ಪಯಣ ಮಲಸೀಮೆ ಸೋಲಿಗರ ಹೆಣ್ಣ ತರಬೇಕು ಸೋಲಿಗರ ಹೆಣ್ಣ ತರಬೇಕು ಮನಸೀಮೆ ಹೆಣ್ಣಿಗೆ ಮಂಡೇಸಿಗೆ ಕಾಯಿ ಬೆಂಡಿನ್ ಬಚಣಿಗೆ ಮನಸೀಮೆ ಹೆಣ್ಣಿಗೆ ಮಂಡೇಸಿಗೆ ಕಾಯಿ ಬೆಂಡಿನ್ ಬಚಣಿಗೆ ಬಲಗೈಲಿ ಬೆಂಡಿನ್ ಬಚಣಿಗೆ ಬಲಗೈಲಿ ಬೆಂಡಿನ್ ಬಚಣಿಗೆ ಬಲಗೈಲಿ ಹಿಡ್ಕೊಂಡು ತರ್ದಿದೋ ರಂಗ ಬೆಡಗಿಯ ತರ್ದಿದೋ ರಂಗ ಬೆಡಗಿಯ